ಜಗದ ಪ್ರಾಣ ಪವಮಾನ ಪವಮಾನ ಜಗದ ಪ್ರಾಣ ಸಂತರುಷಣ ಭವ ಭಯಾರಣ್ಯ ದಹನ ಪವನ ಶ್ರವಣನ ಮೊದಲಾದ ನಮ ಬಿದ ಭಕ್ತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ ಪವಮಾನ ಪವಮಾನ ಜಗದ ಪ್ರಾಣ ಸಂತರುಷಣ ಭವ ಭಯಾರಣ್ಯ ದಹನ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾವ ಯಮಕ್ಕೆ ನಿನ್ನಾರಾಧಿ ಪುತಕ ಗಾಮಿ ಪಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೌಮವ ತೋರುತ ಪಾಮರ ಮತಿಯನ್ನು ನೀ ಮಾಡಿಕುದು ಪವಮಾನ ಪವಮಾನ ಪವಮಾನ ಜಗದ ಪ್ರಾಣ ಸಂತರುಷಣ ಭವ ಭಯಾರಣ್ಯ